ಪದಗೊಂದಲಗಳನ್ನು ನೀಡಿದೆ. ನೀವು ಸರಿ ಉತ್ತರ ಜೋಡಿಸಿ ನಮಗೆ ಕರೆ ಮಾಡಿ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ಇದುವರೆಗೂ ನೇರ ಪ್ರಸಾರದ ಕಾರ್ಯಕ್ರಮ ಪದ ಸಂಪದ ಪ್ರಸಾರವಾಯಿತು. ಕಾರ್ಯಕ್ರಮ ನಿಮ್ಮವರಿಗೆ ತಲುಪಲು ಸಹಕಾರ ಒದಗಿಸಿದವರು ಆರ್ಕೆ ಲೋಕೇಶ್ ಹಾಗೂ ದಿನಕರ್ ಶಾಸ್ತ್ರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಹೆಚ್.ಎಸ್. ಚಂದ್ರಮ್ಮ ಆಚಾರ್ಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಬೆಳೆ ಬಾಧಿಸುವ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮ ಕುರಿತು ಸೋಮನಹಳ್ಳಿ ಕಾವೇರಿನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವಿಷಯ ತಜ್ಞರಾದ ಡಾ ವೈಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಬೆಳೆ ಬಾಧಿಸುವ ರೋಗ ಹಾಗೂ ಕೀಟಗಳ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತು, ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರದೇಶದಲ್ಲಿ ಆಲೂಗಡ್ಡೆಯನ್ನು ಬೆಳೆಯಲಾಗುತ್ತೆ. ಮುಂಗಾರು ಹಂಗಾಮಿನಲ್ಲಿ ಹೇಗೆ ಆಲೂಗಡ್ಡೆಯನ್ನು ಬೆಳೀತಾರೋ ಹಾಗೆ ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಕೆಲವರು ಆಲೂಗಡ್ಡೆಯನ್ನು ಬೆಳೆಯುವಂಥದ್ದನ್ನು ನಾವು ಗಮನಿಸಬಹುದು. ಮುಂಗಾರು ಹಂಗಾಮಿನಲ್ಲಿ ಬೆಳೆದಷ್ಟು ಪ್ರಮಾಣದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬಿತ್ತನೆಯನ್ನು ಮಾಡೋದಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಯಾರಿಗೆಲ್ಲ ನೀರಾವರಿ ಸೌಲಭ್ಯ ಇರುತ್ತೋ ಅಂಥವರು ಮಾತ್ರ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆಯನ್ನು ಬೆಳೀತಾರೆ. ಬಹಳ ಮುಖ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯುವಂಥದ್ದು ಬಹಳ ಕಡಿಮೆ ಇರುವ ಕಾರಣ ಒಂದಷ್ಟು ಬೆಲೆ ಸಿಗುತ್ತೆ ಅನ್ನುವಂಥದ್ದು ಒಂದು ಕಾರಣ. ಆದರೆ ಮತ್ತೊಂದು ಕಾರಣ, ಕೆಲವರು ಬಿತ್ತನೆ ಬೀಜಗಳನ್ನ ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೂ ಕೂಡ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆಯನ್ನ ಬೆಳೀತಾರೆ. ಹಿಂಗಾರು ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳ ಹಾವಳಿ ಏನಿದೆಯೋ ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಹಿಂಗಾರು ಬಹುತೇಕ ನವೆಂಬರ್ ಕಡೆಯವರೆಗೆ ಬಿತ್ತನೆಯನ್ನ ಮಾಡಲಾಗುತ್ತೆ. ನವೆಂಬರ್ನಿಂದ ಚಳಿಗಾಲ ಪ್ರಾರಂಭ ಆಗುತ್ತೆ. ಈ ಚಳಿಗಾಲದಲ್ಲಿ ಒಂದಷ್ಟು ರೋಗ ಮತ್ತೆ ಕೀಟಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಒಂದು ಕಾರಣದಿಂದಾಗಿ ಇವತ್ತು ನಾವು ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಬೆಳೆಯನ್ನ ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿ ಇರತಕ್ಕಂತಹ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ವೈಎಸ್ ಮಹೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಮಹೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಹಾಸನ ಜಿಲ್ಲೆಯಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಆಲೂಗಡ್ಡೆಯನ್ನ ಬೆಳೆಯಲಾಗುತ್ತೆ. ಈ ಸಾಲಿನ ಹಿಂಗಾರು ಹಂಗಾಮಿನ ಆಲೂಗಡ್ಡೆಯ ಪರಿಸ್ಥಿತಿ ಹೇಗಿದೆ? ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ರೈತರು ಮುಂಗಾರಿನಲ್ಲಿ ಜಾಸ್ತಿ ನಾವು ಆಲೂಗಡ್ಡೆ ಬೆಳೆದನ್ನ ನೋಡ್ತಿದ್ದೇವೆ. ಅದೇ ರೀತಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೀತಾರೆ. ಅದೇ ರೀತಿ ಹಿಂಗಾರಿನಲ್ಲೂ ಸಹ ರೈತರು ಯಾರ್ಯಾರು ನೀರಾವರಿ ಸೌಲಭ್ಯ ಇದೆಯೋ ಅವರು ಹಿಂಗಾರಿನಲ್ಲಿ ಆಲೂಗಡ್ಡೆ ಬೆಳೆದನ್ನ ನಾವು ಹಾಸನ ಜಿಲ್ಲೆಯಲ್ಲಿ ನೋಡಬಹುದು. ಈ ವರ್ಷ ಏನಾಗಿದೆ, ಹಿಂಗಾರಿನಲ್ಲಿ ಕಳೆದ ಒಂದು ತಿಂಗಳಿಂದ ಮಳೆ ಜಾಸ್ತಿ ಆಗಿದೆ. ಆದ್ರಿಂದ ಏನಾಗಿದೆ, ನಾವು ರೋಗ ಬಾಧೆಯನ್ನ ನಾವು ಜಾಸ್ತಿ ನೋಡಿದ್ದೇವೆ. ನಾವು ಹೋದ ಒಂದು ವಾರದಿಂದಗಡೆ ಈ ಬೆಳೆಯಲ್ಲಿ ಕೊನೆ ಹಂಗಾಮರಿ ರೋಗದ ಬಾಧೆಯನ್ನು ನಾವು ಜಾಸ್ತಿ ನೋಡಿದ್ದೇವೆ. ಅದೇ ರೀತಿ ನಾವು ಈಗ ಒಂದು ಶಿಲೀಂಧ್ರದಿಂದ ಬಂದ ರೋಗಗಳು ಮತ್ತು ಕೀಟ ಬಾಧೆಗಳನ್ನ ಸಹ ನಾವು ಈ ಹಿಂಗಾರು ಹಂಗಾಮಿನಲ್ಲಿ ನೋಡಬಹುದು. ಹಿಂಗಾರು ಹಂಗಾಮಿನ ಆಲೂಗಡ್ಡೆಯನ್ನ ಬಿತ್ತನೆ ಮಾಡಲಿಕ್ಕೆ ಎಲ್ಲಿಯವರೆಗೆ ಸಮಯ ಇರುತ್ತೆ? ಹಿಂಗಾರು ಹಂಗಾಮಿನಲ್ಲಿ ರೈತರು ಮುಖ್ಯವಾಗಿ ಏನಂದ್ರೆ ನವೆಂಬರ್ 15ರಿಂದ 20ನೇ ತಾರೀಕು ಕೂಡ ನಾವು ಬಿತ್ತನೆ ಮಾಡಬಹುದಾಗಿದೆ. ನವೆಂಬರ್ 15ರಿಂದ 20ರವರೆಗೆ ಬಿತ್ತನೆಯನ್ನ ಮಾಡಬಹುದು. ಆನಂತರ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ, ಮಾಡಿದ್ರು ಕೂಡ ಅಷ್ಟು ಒಳ್ಳೆ ಫಸಲು ಬರೋದಿಲ್ಲ ಅನ್ನುವಂಥದ್ದು. ಹಿಂಗಾರು ಮತ್ತೆ ಮುಂಗಾರನ್ನ ನಾವು ಕಂಪೇರ್ ಮಾಡಿದಾಗ ಯಾವೆಲ್ಲ ರೋಗಗಳು ಹಿಂಗಾರಿನಲ್ಲಿ ಕಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಮುಂಗಾರು ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳು ಹೇಗಿರುತ್ತೆ, ಹಿಂಗಾರು ಹಂಗಾಮಿನಲ್ಲಿ ರೋಗ ಮತ್ತು ಕೀಟಗಳು ಹೇಗಿರುತ್ತೆ? ಈ ಮುಂಗಾರು ಹಂಗಾಮಿನಲ್ಲಿ ಮುಖ್ಯವಾಗಿ ನಾವು ನೋಡಬಹುದಂದ್ರೆ ನಾವು ಕೊನೆ ಹಂಗಾಮಿ ರೋಗವನ್ನು ಜಾಸ್ತಿ ಕಾಣ್ತೇವೆ. ಯಾಕಂದ್ರೆ ಅವಾಗ ಈ ಮುಂಗಾರು ಮಳೆ ಬಂದಿರ್ತದೆ, ಹಂಗಾಗಿ ನಾವು ಮಳೆ ಜಾಸ್ತಿ ಇರುತ್ತೆ ಮತ್ತೆ ವಾತಾವರಣದ ತೇವಾಂಶ ಜಾಸ್ತಿ ಇರುತ್ತೆ. ತಂಪಾದ ವಾತಾವರಣ ಇರುತ್ತೆ. ಆ ಟೈಮ್ನಲ್ಲಿ ನಾವು ಏನಂದ್ರೆ ನಾವು ಕೊನೆ ಅಂಗಾಮರಿ ಇವಾಗ ನೋಡಿದ್ರೆ ಕೊನೆ ಅಂಗಾಮರಿಯ ಜೊತೆಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ರೆ ನಾವು ಕೀಟಬಾಧೆ ನೋಡಬಹುದು. ಮುಖ್ಯವಾಗಿ ಏನಂದ್ರೆ ಎಫಿಡ್ ಅಂತ ಹೇಳ್ತೀವಿ, ಅದು ಸಸ್ಯ ಏನು, ಮತ್ತೆ ನುಸಿ, ಕೆಂಪು ನುಸಿ ಬಾಧೆನ ನಾವು ನೋಡಬಹುದು ಮುಂಗಾರ ಹಂಗಾಮಿನಲ್ಲಿ. ಅದೇ ರೀತಿ ಹಿಂಗಾರ ಹಂಗಾಮಿನಲ್ಲಿ ನಾವು ಮುಖ್ಯವಾಗಿ ಏನಂದ್ರೆ ನಾವು ಮೊದಲ ಅಂಗಾಮರಿ ರೋಗ ಅಂತ ಹೇಳ್ತೀವಿ ಅಂದ್ರೆ ಅರ್ಲಿ ಬ್ಲೈಟ್, ಅದನ್ನ ನಾವು ಜಾಸ್ತಿ ನೋಡ್ತೇವೆ. ಯಾಕಂದ್ರೆ ಹಿಂಗಾರ ಹಂಗಾಮಿನಲ್ಲಿ ಈ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಮತ್ತೆ ರಾತ್ರಿಯಲ್ಲಿ ಮಂಜು ಕವಿದ ವಾತಾವರಣ ಇರ್ತದೆ ಹಂಗಾಮಿನಲ್ಲಿ. ಹಂಗಾಗಿ ನಾವು ಈ ಮೊದಲ ಅಂಗಾಮರಿ ರೋಗವನ್ನು ನಾವು ಜಾಸ್ತಿ ಕಾಣ್ತೇವೆ. ಬಟ್ ಈ ವರ್ಷದ ಹಂಗಾಮಿನಲ್ಲಿ ನಾವು ಕೊನೆ ಅಂಗಾಮರಿ ರೋಗವನ್ನು ಜಾಸ್ತಿ ಕಾಣಿಸ್ತೇವೆ. ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಈ ಹಾಸನ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಬರ್ತಿದೆ, ಮೋಡ ಕಾರಣ ಇದೆ. ಅದು ಈ ಅಂಗಾಮರಿ ರೋಗ ಕೊನೆ ಅಂಗಾಮರಿ ರೋಗಕ್ಕೆ ಬಹಳ ಬಹಳ ಬೇಕಾಗುವಂತಹ ಲಕ್ಷಣಗಳನ್ನು ನೋಡಿದೆ. ಅದರಿಂದ ನಾವು ಈ ಹಿಂಗಾರ ಹಂಗಾಮಿನಲ್ಲಿ ಸಹ ನಾವು ಕೊನೆ ಹಂಗಾಮಿನ ರೋಗವನ್ನು ನೋಡ್ತೇವೆ. ಅದೇ ರೀತಿ ಕೀಟಬಾಧೆಗಳಲ್ಲಿ ಮುಖ್ಯವಾಗಿ ಹಿಂಗಾರ ಹಂಗಾಮಿನಲ್ಲಿ ಅಂದ್ರೆ ನಾವು ನವೆಂಬರ್ ನಲ್ಲಿ ಅಥವಾ ಅಕ್ಟೋಬರ್ ನಲ್ಲಿ ಬಿತ್ತನೆ ಮಾಡಿ ನಾವು ಜನವರಿವರೆಗೂ ನಾವು ನೋಡಿದ್ರೆ ನಾವು ಜಾಸ್ತಿ ಅಂದ್ರೆ ಸಸ್ಯ ಏನು ಮತ್ತೆ ಬಿಳಿ ನೊಣ ಮತ್ತೆ ನಾವು ನುಸಿ ಬಾಧೆಯನ್ನು ಸಹ ನಾವು ಈ ಹಿಂಗಾರ ಹಂಗಾಮಿನಲ್ಲಿ ನಾವು ನೋಡಬಹುದಾಗಿದೆ. ಸಾಮಾನ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಯಾವೆಲ್ಲ ರೋಗ ಮತ್ತೆ ಕೀಟಗಳು ಆಲೂಗಡ್ಡೆ ಬೆಳೆಯನ್ನು ಬಾಧಿಸುತ್ತೋ ಆ ಎಲ್ಲಾ ರೋಗ ಮತ್ತೆ ಕೀಟಗಳು ಹಿಂಗಾರು ಹಂಗಾಮಿನಲ್ಲೂ ಕೂಡ ಕಾಣಿಸಿಕೊಳ್ತವೆ ಅನ್ನುವಂಥದ್ದು. ಇದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಆಲೂಗಡ್ಡೆಯ ದೊಡ್ಡ ಶತ್ರು ಅಂತ ಹೇಳಿದ್ರೆ ಕೊನೆಯ ಅಂಗಮಾರಿ ರೋಗ ಅಂತ ಹೇಳಿ ನಾವೇನ್ ಕರಿತೀವೋ ಅದು. ಕೊನೆಯ ಅಂಗಮಾರಿ ರೋಗ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಬಂದಾಗ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದನ್ನ ನಾವು ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ? ಕೊನೆಯ ಅಂಗಾಮರಿ ರೋಗದ ಮುಖ್ಯವಾಗಿ ನಾವು ವಾತಾವರಣದ ಸ್ಥಿತಿ ಮೇಲೆ ನಾವು ಅವಲಂಬಿತ ಆಗಿರ್ತದೆ. ಮುಖ್ಯವಾಗಿ ತುಂತುರು ಮಳೆ ಮತ್ತೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರಬೇಕು. ಆಗ ಟೈಮಲ್ಲಿ ಅಂದ್ರೆ ಅದು ತಂಪಾದ ವಾತಾವರಣ ಇದ್ದಾಗ ಈ ರೋಗನ ನಾವು ಕೊನೆ ಅಂಗಾಮರಿಯನ್ನು ಜಾಸ್ತಿ ಕಾಣಬಹುದಾಗಿದೆ. ಇದು ಮುಖ್ಯವಾಗಿ ಲಕ್ಷಣಗಳು ಏನಂದ್ರೆ ಎಲೆ ತುದಿ ಭಾಗದಿಂದ ನೀರಿನಲ್ಲಿ ತೊಯ್ದಂತಹ ನಾವು ಚುಕ್ಕೆಗಳನ್ನು ಕಾಣಬಹುದು. ಅದು ರೋಗ ಉಲ್ಬಣ ಆದಂಗೆ ನಾವು ಎಲೆ ತುದಿಯಿಂದ ನಾವು ಮಧ್ಯದ ಭಾಗವರೆಗೂ ಎಲೆಗಳು ತೇವ ಆದಂಗೆ ಆಗುತ್ತೆ ಮತ್ತೆ ಎಲೆ ಕೆಳಗಭಾಗದಲ್ಲಿ ನಾವು ಬಿಳಿ ಬಣ್ಣದ ಬೂಸ್ಟ್ ಅನ್ನೋದು ನಾವು ಶಿಲೀಂಧ್ರವನ್ನು ಕಾಣಬಹುದಾಗಿದೆ. ಅದೇ ರೀತಿ ರೋಗದ ಅಂದ್ರೆ ವಾತಾವರಣದ ತೇವಾಂಶ ಮತ್ತೆ ಮಳೆ ಜಾಸ್ತಿ ಆದಂಗೆ ನಾವು ರೋಗದ ಬಾಧೆಯನ್ನು ಜಾಸ್ತಿ ಆಗ್ತಾ ಎಲೆ ಪೂರ್ತಿ ಒಣಗ್ತದೆ. ಮತ್ತೆ ಮುಖ್ಯವಾಗಿ ನಾವು ಈ ಆಲೂಗಡ್ಡೆ ಬೆಳೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮಾಡಲಿಕ್ಕೆ ಎಲೆಗಳು ಬಹಳ ಮುಖ್ಯ. ಆದ್ರಿಂದ ಏನಾಗುತ್ತೆ, ನಾವು ಎಲೆಗಳು ಯಾವ ತರ ಒಣಗ್ತದೆ ಅದೇ ರೀತಿ ನಾವು ಎಲೆ ಒಣಗದ್ರಿಂದ ಒಂದು ಅಥವಾ ಎರಡು ವಾರ ತುಂತುರು ಮಳೆ ಮತ್ತೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಒಂದು ಅಥವಾ ಎರಡು ವಾರದಲ್ಲಿ ಪೂರ್ತಿ ಎಲೆಗಳು ಒಣಗೋದನ್ನ ನಾವು ಈ ರೋಗದಿಂದ ಕಾಣಬಹುದಾಗಿದೆ. ಈ ರೋಗನ ಮುಖ್ಯವಾಗಿ ನಾವು ಯಾವ ತರ ಹತೋಟಿ ಮಾಡಬಹುದು ಅಂದ್ರೆ ರೋಗ ಬರೋದ ಮುಂಚಿತವಾಗಿ ಅಥವಾ ಪ್ರೊಫಿಲಾಕ್ಟಿಕ್ ಮೆಜರ್ ಆಗಿ ನಾವು ಮ್ಯಾಂಕಜ್ 75 WP ಅಂತ ಹೇಳ್ತೀವಿ, ಅದನ್ನ ನಾವು 1 ಲೀಟರ್ ಎರಡೂವರೆಯಿಂದ 3 ಗ್ರಾಮ್ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಇದನ್ನ ನಾವು ರೋಗ ಬರೋ ಮೊದಲೇ ನಾವು ಸಿಂಪಡಣೆ ಮಾಡಿದ್ರೆ ರೋಗ ಬಾಧೆನ ನಾವು ಕಡಿಮೆ ಮಾಡಬಹುದು. ಅಥವಾ ರೋಗ ಬಂದ್ಮೇಲೆ ನಾವು ಏನಾಗುತ್ತೆ, ಅಂತ್ಯರೋಪಿಕ್ ಶಿಲೀಂಧ್ರನಾಶಕಗಳು ಮುಖ್ಯವಾಗಿ ಏನಂದ್ರೆ ನಾವು ಸೈಮಾಗ್ಜಿನರ್ ಪ್ಲಸ್ ಮ್ಯಾಂಕಜಬ್ ಅಂತ ಹೇಳ್ತೀವಿ ಕರ್ಜೆಟ್, ಅದನ್ನ ನಾವು 1 ಲೀಟರ್ಗೆ 3 ಗ್ರಾಮ್ ಹಾಕಿ ಸಿಂಪಡಣೆ ಮಾಡಬೇಕು. ಜೊತೆಗೆ ಈ ಸಿಂಪಡಣೆ ನಾವು ಶಿಲೀಂಧ್ರನಾಶಕ ಬಿಟ್ಟು ಬೇರೆ ಶಿಲೀಂಧ್ರನಾಶಕವನ್ನು ಅಂದ್ರೆ ಅದರಲ್ಲಿ ಏನಂದ್ರೆ ಮುಖ್ಯವಾಗಿ ಫೆನಾಮಿಡನ್ ಪ್ಲಸ್ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಅದನ್ನ ಸಹ ನಾವು 1 ಲೀಟರ್ಗೆ 2 ಗ್ರಾಮ್ 1 ಲೀಟರ್ ಹಾಕ್ಬೇಕು. ಮತ್ತೆ ಅದಲ್ದೇ ಇನ್ನೊಂದು ನಾವು ಡೈ ಮೆಥಮಾರ್ಫ್ ಅಂತ ಹೇಳ್ತೀವಿ, ಅದನ್ನ ಸಹ 1 ಲೀಟರ್ಗೆ 1 ಗ್ರಾಮ್ ಅಂತ ನಾವು ಸಿಂಪಡಣೆ ಮಾಡಬೇಕು. ಒಂದೇ ಶಿಲೀಂಧ್ರನಾಶಕನ ಸತತವಾಗಿ ಸಿಂಪಡಣೆ ಮಾಡಿದ್ರೆ 15 ದಿನಗಳ ಅಂತ್ಯದಲ್ಲಿ ನಾವು ಶಿಲೀಂಧ್ರನಾಶಕಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ಈ ಕೊನೆಯ ಅಂಗಮಾರಿ ರೋಗವನ್ನು ನಾವು ಪರಿಣಾಮಕಾರವಾಗಿ ನಾವು ನಿವಾರಣೆ ಮಾಡಬಹುದು ಅಂತ ಹೇಳಬಹುದು. ಕೊನೆಯ ಅಂಗಮಾರಿಯ ರೋಗದ ತರನೇ ಮೊದಲ ಅಂಗಮಾರಿ ರೋಗವು ಕೂಡ ಆಲೂಗಡ್ಡೆಯನ್ನ ಬಾಧಿಸುತ್ತೆ. ಈ ಮೊದಲ ಅಂಗಮಾರಿ ರೋಗ ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೆಲ್ಲ ಲಕ್ಷಣಗಳನ್ನ ಉಂಟು ಮಾಡುತ್ತೆ, ಇದರ ನಿರ್ವಹಣೆಯನ್ನ ಮಾಡುವಂತದ್ದು ಹೇಗೆ? ಈ ಮೊದಲ ಅಂಗಮಾರಿ ರೋಗ ಅಂದ್ರೆ ನಾವು ಕೊನೆಯ ಅಂಗಮಾರಿ ರೋಗಿಂತ ಸ್ವಲ್ಪ ಕಡಿಮೆ ಬರ್ತದೆ. ಅದು ಮುಖ್ಯವಾಗಿ ನಾವು ಹಿಂಗ ಅಂಗಾಮಿನಲ್ಲಿ ನೋಡಬಹುದು. ಏನಂದ್ರೆ ಶುಷ್ಕ ವಾತಾವರಣ ಅಂದ್ರೆ ಸ್ವಲ್ಪ ಬಿಸಿಲು ಇರೋದು ಮತ್ತೆ ರಾತ್ರಿ ಹೊತ್ತು ಮಂಜು ಕವಿದ ವಾತಾವರಣ ಇದ್ದಾಗ ನಾವು ಈ ಮೊದಲ ಅಂಗಾಮಿ ರೋಗದ ಲಕ್ಷಣವನ್ನು ಕಾಣಬಹುದಾಗಿದೆ. ಇದು ಏನಂದ್ರೆ ಎಲೆಗಳ ಮಧ್ಯಭಾಗದಲ್ಲಿ ಸಣ್ಣ ಸಣ್ಣ ಕಂದು ಮಣ್ಣದ ಚುಕ್ಕೆಗಳನ್ನು ನಾವು ಕಾಣಿಸಬಹುದಾಗಿದೆ. ಮತ್ತೆ ಅದು ರೋಗ ಉಲ್ಬಣ ಆದಂಗೆ ನಾವು ಆ ಚುಕ್ಕೆಗಳು ದೊಡ್ಡದಾಗುತ್ತಾ ಏನಂದ್ರೆ ನಾವು ಟಾರ್ಗೆಟ್ ಸ್ಪಾಟ್ ಅಂತ ಹೇಳ್ತೀವಿ, ಅಂದ್ರೆ ರಿಂಗ್ ಸ್ಪಾಟ್ ಅಂತ ಹೇಳಿ ಆ ತರ ನಾವು ಚುಕ್ಕೆಗಳನ್ನು ಕಾಣಬಹುದಾಗಿದೆ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಂಗೆ ಈ ಚುಕ್ಕೆಗಳ ಗಾತ್ರ ದೊಡ್ಡದಾಗುತ್ತ ಎಲೆ ಪೂರ್ತಿ ಆವರಿಸುತ್ತೆ, ಆವರಿಸಿ ಏನಾಗುತ್ತೆ ನಾವು ಎಲೆಗಳನ್ನು ಒಣಗನ್ನ ಕಾಣಬಹುದಾಗಿದೆ. ಈ ರೋಗವನ್ನು ನಾವು ಬಹಳ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಹೊಲದಲ್ಲಿ ಏನಾದ್ರೆ ನಾವು ಸ್ವಚ್ಛತೆಯನ್ನು ನಾವು ಕಾಪಾಡಬಹುದು. ಮತ್ತೆ ಇನ್ನೊಂದು ಏನಂದ್ರೆ ನಾವು ಅಂತ್ಯರೋಪಿ ಅಥವಾ ಅಂತ್ಯರೋಪಿಕ್ ಶಿಲೀಂಧ್ರನಾಶಕಗಳ ಬದಲು ನಾವು ಸ್ಪರ್ಶ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ಅಂದ್ರೆ ಮ್ಯಾಂಕಜಬ್ ಅಂತ ಹೇಳ್ತೀವಿ, ಅದನ್ನ ನಾವು 1 ಲೀಟರ್ಗೆ 2.5-3 ಗ್ರಾಮ್ ಅಥವಾ ನಾವು ಕ್ಲೋರೋಥಲಿನ್ ಅಂತ ಹೇಳ್ತೀವಿ ಕವಚ, ಅದನ್ನು ಸಹ ನಾವು 1 ಲೀಟರ್ಗೆ 2.5-3 ಗ್ರಾಮ್ ಹಾಕಿ ಅಥವಾ ಜೈನಬ್ 75 WP ಅದನ್ನು ಸಹ ನಾವು 1 ಲೀಟರ್ಗೆ 3 ಗ್ರಾಂ ಹಾಕಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಮೊದಲ ಅಂಗಮಾರಿಯನ್ನು ಅತಿ ಹೆಚ್ಚಿನ ಪರಿಣಾಮಕಾರಿಯಾಗಿ ನಾವು ನಿವಾರಣೆ ಮಾಡಬಹುದು. ಈ ಕೊನೆಯ ಅಂಗಮಾರಿ ರೋಗ ಮತ್ತೆ ಮೊದಲ ಅಂಗಮಾರಿ ರೋಗಕ್ಕೆ ಏನ್ ವ್ಯತ್ಯಾಸ, ಯಾಕೆ ಇದು ಕೊನೆಯ ಅಂಗಮಾರಿ ರೋಗ ಮತ್ತೆ ಮೊದಲ ಅಂಗಮಾರಿ ರೋಗ ಅಂತ ಹೇಳಿ ಕರೀತಾರೆ? ಈ ನಾವು ಕೊನೆಯ ಅಂಗಮಾರಿ ರೋಗದಲ್ಲಿ ಮುಖ್ಯವಾಗಿ ಏನಂದ್ರೆ ಎಲೆಗಳ ತುದಿ ಭಾಗದಿಂದ ಅಥವಾ ತುದಿ ಭಾಗದಿಂದ ನಾವು ಎಲೆಗಳ ಒಣಗೋದನ್ನು ನೋಡಬಹುದು. ಆದ್ರೆ ನಾವು ಮೊದಲ ಅಂಗಮಾರಿ ರೋಗದಲ್ಲಿ ಏನಂದ್ರೆ ನಾವು ಎಲೆ ಮಧ್ಯಭಾಗದಲ್ಲಿ ನಾವು ಚುಕ್ಕುಗಳನ್ನ ಕಾಣಬಹುದಾಗಿದೆ. ಶಿಲೀಂಧ್ರ ರೋಗದ ರೀತಿಯಲ್ಲಿಯೇ ಒಂದಷ್ಟು ನಂಜಾಣು ರೋಗಗಳು ಕೂಡ ಬಾಧಿಸುತ್ತೆ. ಯಾವೆಲ್ಲ ನಂಜಾಣು ರೋಗಗಳು ಆಲೂಗಡ್ಡೆ ಬೆಳೆಯನ್ನ ಬಾಧಿಸುತ್ತೆ? ಈಗ ಮುಖ್ಯವಾಗಿ ಆಲೂಗಡ್ಡೆ ಬೆಳೆಗಳಲ್ಲಿ ನಾವು 3-4 ನಂಜಾಣು ರೋಗಗಳನ್ನ ನಾವು ಕಾಣಬಹುದಾಗಿದೆ. ಈ ನಂಜಾಣು ರೋಗಗಳಂದ್ರೆ ನಾವು ಇಂಗ್ಲಿಷ್ ನಾವು ವೈರಸ್ ಇಂದ ಬರುವಂತಹ ರೋಗಗಳು. ಇವು ಮುಖ್ಯವಾಗಿ ರೋಗ ತರದಲ್ಲದೇ ಇನ್ನೊಂದು ಏನಂದ್ರೆ ಈ ರೋಗಗಳನ್ನ ಹರಡಲಿಕ್ಕೆ ನಾವು ಕೆಲವು ಕೀಟಗಳು ಅನುಕೂಲ ಮಾಡ್ಕೊಡ್ತವೆ. ಅದರಲ್ಲಿ ಮುಖ್ಯವಾಗಿ ಸಸ್ಯನು ಮತ್ತೆ ಬಿಳಿನೊಣ ಮತ್ತೆ ನುಷಿ ಇವು ರೋಗವನ್ನು ಹರಡುತ್ತದೆ. ನಂಜಾಣು ರೋಗಗಳೇ ಮುಖ್ಯವಾಗಿ ಒಂದೇನಂದ್ರೆ ಒಂದು ಸಾಮಾನ್ಯ ಮೊಜಾಕ್ ಅಂತ ಹೇಳ್ತಾರೆ, ಕಾಮನ್ ಮೊಜಾಕ್ ಡಿಸೀಸ್ ಅಂತ ಹೇಳಿ. ಇದರಲ್ಲಿ ನಾವು ಏನಂದ್ರೆ ನಾವು ಎಲೆಗಳ ಮೇಲ್ಭಾಗದಲ್ಲಿ ತಿಳಿ ಮತ್ತು ಗಾಢ ಹಸಿರು ಬಣ್ಣದ ಎಲೆ ಬಣ್ಣವನ್ನು ನಾವು ಕಾಣಬಹುದಾಗಿದೆ. ಇದು ಏನಂದ್ರೆ ಪತ್ತೆ ಅರಿತನ್ನ ನಾವು ಇದು ನಾಶ ಮಾಡ್ತದೆ. ಅದರಿಂದ ಏನಾಗುತ್ತೆ ಮುಖ್ಯವಾಗಿ ಇದು ಬೆಳೆ ಇಳುವರಿಯಲ್ಲಿ ಬಹಳ ನಾವು ಕುಂಠಿತವಾದನ್ನು ನಾವು ನೋಡಬಹುದಾಗಿದೆ. ಮತ್ತೆ ಈ ಚುಕ್ಕೆಗಳು ಕ್ರಮೇಣವಾಗಿ ಒಣಗಿ ಏನಾಗುತ್ತೆ ಎಲೆಗಳು ಉದುರುತ್ತವೆ. ಈಗಾಗಲೇ ಹೇಳಿದ ನಾವು ಏನಂದ್ರೆ ಕಾಮನ್ ಮೊಜಾಕ್ ಅಂತ ಹೇಳ್ತೀವಿ. ಅದನ್ನ ನಾವು ಏನಂದ್ರೆ ನಾವು ಎಲೆಗಳ ಮೇಲ್ಭಾಗದಲ್ಲಿ ತಿಳಿ ಮತ್ತು ಗಾಢ ಹಸಿರು ಬಣ್ಣದ ಚುಕ್ಕೆಗಳನ್ನು ನಾವು ಕಾಣಬಹುದಾಗಿದೆ. ಈ ರೋಗ ಉಲ್ಬಣ ಆದಂಗೆ ಏನಂದ್ರೆ ಎಲೆಗಳಲ್ಲಿನ ಪತ್ರ ಅರಿತನ್ನ ಇದು ನಾಶ ಮಾಡುತ್ತೆ. ಅದರಿಂದ ನಾವು ಇಳುವರಿಯಲ್ಲಿ ಕಡಿಮೆ ಆಗೋದನ್ನು ನೋಡಬಹುದಾಗಿದೆ. ಕಾಮನ್ ಮೊಜಾಕ್ ಅಥವಾ ಸಾಮಾನ್ಯ ಮೊಜಾಕ್ ನಾವು ಅಥೋಟಿ ಮಾಡಬೇಕಂದ್ರೆ ಮುಖ್ಯವಾಗಿ ನಾವೇನಂದ್ರೆ ನಾವು ಈ ರೋಗವನ್ನು ಹರಡುವಂತಹ ಕೀಟಗಳನ್ನು ನಾವು ಅಂದ್ರೆ ರಸ ಇರೋ ಕೀಟಗಳನ್ನು ನಾವು ಅಥೋಟಿ ಮಾಡಬೇಕು. ಮೊದಲನೇದಾಗಿ ನಾವು ಪ್ರಾಮಾಣೀಕೃತ ರೋಗರಹಿತ ಬಿತ್ತನೆಗಳನ್ನು ನಾವು ಉಪಯೋಗ ಮಾಡಬೇಕು. ಮತ್ತೇನಂದ್ರೆ ಇನ್ನೊಂದು ಏನಂದ್ರೆ ನಾವು ಆಲೂಗಡ್ಡೆ ಬೆಳೆ ಬೆಳೆದಾಗ ಏನಾಗುತ್ತೆ ಆಲೂಗಡ್ಡೆ ನಾಟಿ ಮಾಡುವ 15 ದಿನ ಮೊದಲು ನಾವು ಸುತ್ತ ನಾವು 3 ಸಾಲು ಈ ಬಿಳಿ ಜೋಳವ ಅಥವಾ ಜೋಳ ಅಥವಾ ನಾವು ಇನ್ನೊಂದು ಏನಂದ್ರೆ ಸಜ್ಜೆ ಅದನ್ನ ನಾವು 3 ಸಾಲು ಹಾಕಿ ನಾವು ಆಲೂಗಡ್ಡೆ ಬೆಳೆಯ ನಾಟಿ ಮಾಡೋ ಒಂದು 15 ದಿನ ಮೊದಲೇ ನಾವು ಬಿತ್ತನೆ ಮಾಡಬೇಕು. ಇದರಿಂದ ಏನಾಗುತ್ತೆ ನಾವು ಮುಖ್ಯವಾಗಿ ಆಲೂಗಡ್ಡೆ ಬೆಳೆ ಬಂದಾಗ ಬೆಳೆಗೆ ಬರುವಂತ ರಸ ಇರೋ ಕೀಟಗಳನ್ನು ನಾವು ಬರೋದನ್ನ ಅಥೋಟಿ ಮಾಡಬಹುದು. ತಡೆ ಬೆಳೆ ಅಂತೇಳಿ ನಾವು ಇದನ್ನ ಕರಿತೇವೆ. ಅದಲ್ಲದೆ ನಾವು ಒಂದ್ಸರಿ ನಾವು ಬೆಳೆ ಬೆಳೆದ್ಮೇಲೆ ರಸ ಇರೋ ಕೀಟಗಳನ್ನು ಅಥೋಟಿ ಮಾಡಲಿಕ್ಕೆ ನಾವು ಮುಖ್ಯವಾಗಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಬಳಕೆ ಮಾಡಬಹುದು. ಅದರಲ್ಲಿ ಮುಖ್ಯವಾಗಿ ಏನಂತ ನಾವು ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ. ಅದನ್ನು ನಾವು 1 ಲೀಟರ್ಗೆ 1/2 ml ಹಾಕಿ ನಾವು ಸಿಂಪಡಣೆ ಮಾಡಬೇಕು. ನಂತರ ಅದಲ್ಲದೇ ಇನ್ನೊಂದು ಡೈಮೆಥೈಟ್ ಅಂತೇಳಿ ಅದನ್ನು ಸಹ ನಾವು 1 ಲೀಟರ್ಗೆ 1.7 ml ಅಥವಾ 2 ml 1 ಲೀಟರ್ ಹಾಕಿ ಸಿಂಪಡಣೆ ಮಾಡಿದ್ರೆ ನಾವು 15 ದಿನಗಳು ಅಂತ ಹೇಳಿದಲ್ಲಿ ಈ ಸಿಂಪಡಣೆ ನಾವು ಮತ್ತೆ ಪುನರಾವರ್ತಿಸಬೇಕು. ಜೊತೆಗೆ ನಾವು 1 ಲೀಟರ್ ನೀರಿಗೆ 2 ml ನಾವು ಬೇವಿನ ಎಣ್ಣೆನ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಸಾಮಾನ್ಯ ಮೊಜಾಕ್ ರೋಗವನ್ನು ಸಹ ನಾವು ಹತೋಟಿ ಮಾಡಬಹುದು. ಇದೇ ರೀತಿ ನಂಜಾಣು ರೋಗ ಹರಡತಕ್ಕಂತಹ ಮತ್ತೊಂದು ರೋಗ ಅಂತ ಹೇಳಿದ್ರೆ ಎಲೆ ಸುಳಿ ರೋಗ. ಈ ಎಲೆ ಸುಳಿ ರೋಗ ಅನ್ನುವಂಥದ್ದು ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ ಇದು ಬಂದಾಗ? ಈ ಎಲೆ ಸುರುಳಿ ರೋಗ ಏನಿದೆಯಲ್ಲ ಅದು ನಾವು ಇಂಗ್ಲಿಷ್ ಅಲ್ಲಿ ಪೊಟಾಟೋ ಲೀಫ್ ರೋಲ್ ವೈರಸ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾಗಿ ನಾವು ಆಲೂಗೆ ಬೆಳೆಯನ್ನ ಬಾಧಿಸುತ್ತೆ. ಮತ್ತಿನ್ನೊಂದು ಏನಂದ್ರೆ ಈ ರೋಗ ನಾವು ಬಿಳಿ ನೊಣದಿಂದ ಹರಡೋದನ್ನ ನಾವು ಕಾಣಬಹುದಾಗಿದೆ. ಇದ್ರಲ್ಲಿ ಏನಂದ್ರೆ ಮುಖ್ಯವಾಗಿ ಎಲೆಗಳು ಮೇಲ್ಮುಖವಾಗಿ ಮುದುಡ್ತವೆ, ಮೇಲ್ಮುಖವಾಗಿ ಮುದುಡಿ ಮತ್ತೆ ಎಲೆಗಳು ದಪ್ಪ ಆಗ್ತವೆ. ಅದರಿಂದ ನಾವು ಏನಾದ್ರೆ ಎಲೆಗಳು ಬಹಳ ಗಡಸಾಗ್ತವೆ. ಮತ್ತೆ ಅದು ಇನ್ನೊಂದು ಈ ರೋಗದಿಂದ ಈ ತರ ಬರೋದ್ರಿಂದ ಏನಾಗುತ್ತೆ ಎಲೆಗಳ ಅಥವಾ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ನಾವು ಗಿಡಗಳನ್ನ ಕುಬ್ಜವಾಗಿ ನೋಡಬಹುದು. ಹೆಚ್ಚಾಗಿ ನಾವು ಗಡ್ಡೆ ಇಳುವರಿ ಕಡಿಮೆ ಆಗುತ್ತೆ ಈ ವೈರಸ್ ಅಥವಾ ನಂಜಾಣ ರೋಗಗಳಿಂದ. ಇದನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಅಂದ್ರೆ ಮುಖ್ಯವಾಗಿ ಆಗಲೇ ಹೇಳಿದಂಗೆ ಯಾವುದೇ ವೈರಸ್ ರೋಗ ನಾವು ಹತೋಟಿ ಮಾಡಬೇಕಂದ್ರೆ ಮೊದಲು ನಾವು ರೋಗರಹಿತ ಬಿತ್ತನೆ ಬೀಜ ಪ್ರಮಾಣೀಕೃತವಾದ ಬಿತ್ತನೆ ಬೀಜನ ಉಪಯೋಗ ಮಾಡಬೇಕು. ಯಾವ ವೇಳೆಯಲ್ಲಿ ನಾವು ಹಾಕ್ಬೇಕು ಆ ವೇಳೆಯಲ್ಲಿ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇನ್ನೊಂದು ಏನಂದ್ರೆ ನಾವು ತಡೆ ಬೆಳೆಯಾಗಿ ನಾವು ಬಿಳಿ ಜೋಳ ಅಥವಾ ಸಜ್ಜೆಯನ್ನು ಬೆಳೆಯಬಹುದು. ಮತ್ತೆ ನಾವು ಇನ್ನೊಂದು ಏನಂದ್ರೆ ನಾವು ಹಳದಿ ಅಂಟು ಬಲೆ ಅಂತ ಹೇಳ್ತೀವಿ, ಹಳದಿ ಅಥವಾ ನೀಲ ಅಂಟು ಬಲೆಯನ್ನು ನಾವು 1 ಎಕರೆಗೆ 10-12 ನಾವು ಅಲ್ಲಲ್ಲಿ ಹಾಕಿ ನಾವು ರಸೈರ ಕೀಟಗಳ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಅದ ಜೊತೆಗೆ ಅಂತರ್ವ್ಯಾಪಿ ಕೀಟನಾಶಕಗಳಾದ ಇಮಿಡಾಕ್ಲೋಪಿಡ್ ಅದನ್ನ 1 ಲೀಟರ್ಗೆ 1/2 ml ಆಮೇಲೆ ಇನ್ನೊಂದು ಡೈಮೆಥೈಡ್ ಅಂತ ನಾವು ಅದನ್ನ ಕಾಮನ್ ಆಗಿ ರೋಗರ್ ಅಂತ ಹೇಳ್ತೀವಿ ಟ್ರೇಡ್ ನೇಮು, ಅದನ್ನು ಸಹ 1 ಲೀಟರ್ಗೆ 1.7 ml ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಇನ್ನಿತರ ಯಾವುದೇ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಈ ಎಲೆ ಸುಳಿ ಮೊಜಾಕ್ ರೋಗವನ್ನು ನಾವು ಹತೋಟಿ ಮಾಡಬಹುದಾಗಿದೆ.

ಆದ್ರಿಂದ ನಾವೇನಂದ್ರೆ ಈ ಬಿಳಿಗಳನ್ನ ನಾವು ಹತೋಟಿ ಮಾಡಬೇಕಂದ್ರೆ ಮೊದಲು ಒಂದು ಏನಂದ್ರೆ ಆಗ್ಲೇ ಹೇಳಿದ್ರೆ ನಾವು ರೋಗ ಮುಕ್ತ ಪ್ರಮಾಣೀಕೃತ ಬೀಜದ ಗಡ್ಡೆಯನ್ನು ಉಪಯೋಗ ಮಾಡಬೇಕು. ಜೊತೆ ತಡೆ ಬೆಳೆಯಾಗಿ ಜೋಳ ಅಥವಾ ಮೆಕ್ಕೆಜೋಳ ಅಥವಾ ಸಜ್ಜೆಯನ್ನೇ ಬೆಳೆಯಬಹುದಾಗಿದೆ. ಅದೇ ರೀತಿ ನಾವು ಅಂತ್ಯರಾಪಿ ಕೀಟನಾಶಕಗಳಾದ ಆಗ್ಲೇ ಹೇಳಿದ್ರೆ ಇಮಿಡಾಕ್ಲೋಬಿಡ್ ಅದನ್ನ 1 ಲೀಟರ್ಗೆ 1/2 ml ನಾವು ಮಾಡಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಡೈಫಿಂಥಿಯರನ್ ಅಂತ ಹೇಳ್ತೀವಿ, ಡೈಫಿಂಥಿಯರನ್ ಅಂತ ಅದು ಪೆಗಾಸಸ್, ಅದನ್ನ 1 ಲೀಟರ್ಗೆ 1 ಗ್ರಾಂನಂತೆ ನಾವು ಉಪಯೋಗ ಮಾಡಬಹುದು. ಜೊತೆಗೆ ಇನ್ನೊಂದು ಅಂತಾರಾಪಿ ಕೀಟನಾಶಕ ಆದ ನಾವು ಡೈಮೆಥೈಡ್ ಅದನ್ನು ಸಹ 1 ಲೀಟರ್ಗೆ 1.7 ml ಅಥವಾ 7 ml ಹಾಕಿ ಸಿಂಪಡಣೆ ಮಾಡಬಹುದು. ಜೊತೆಗೆ ನಾವು ನೈಸರ್ಗಿಕವಾಗಿ ನಾವು ಹಳದಿ ಅಂಟು ಬಲೆನ 1 ಎಕರೆಗೆ 10-12 ಹಾಕಿದ್ರೆ ನಾವು ಈ ಕೀಟದ ಬಾಧೆಯನ್ನು ನಾವು 50% ಹೆಚ್ಚಿನ ಭಾಗವಾಗಿ ನಾವು ಈ ಕೀಟನ ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದಾಗಿದೆ. ಇದಿಷ್ಟು ಆಲೂಗಡ್ಡೆಯನ್ನ ಬಾಧಿಸತಕ್ಕಂತಹ ರೋಗ ಹಾಗೂ ಕೀಟಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಇತ್ತೀಚೆಗೆ ಕೆಲವು ರೋಗ ನಿರೋಧಕ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಹಿಂಗಾರು ಹಂಗಾಮಿಗೆ ಸೂಕ್ತವಾಗತಕ್ಕಂತಹ ಯಾವ ರೋಗ ನಿರೋಧಕ ತಳಿಗಳನ್ನ ಬೆಳೆದುಕೊಳ್ಳತಕ್ಕಂಥದ್ದು ಒಳ್ಳೇದು. ಈ ಮುಖ್ಯವಾಗಿ ನಾವು ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಸೋಮನಳ್ಳಿ ಕಾವಲಿಯಿಂದ ನಾವು ಹಳೆ ತಳಿಯಾದ ಕುಫ್ರಿ ಜ್ಯೋತಿ ಅಂತಿದೆ, ಅದಂದ್ರೆ 45 ವರ್ಷಗಳಿಂದ ಪ್ರಚಲಿತ ಇದೆ. ಈ ಜೊತೆ ಇನ್ನೊಂದು ಕುಫ್ರಿ ಹಿಮಾಲಿನಿ ಅಂತೇಳಿ, ಕುಫ್ರಿ ಜ್ಯೋತಿ ಮೊದಲು ನಾವು ಈ ಅಂಗಮರಿ ರೋಗಕ್ಕೆ ರೋಗ ತಡಕೋ ಶಕ್ತಿ ಇತ್ತು, ಇವಾಗ ಏನಾಗಿದೆ ಅದು ರೋಗ ತಡಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದೆ. ಆದ್ರೆ ನಾವು ಕುಫ್ರಿ ಹಿಮಾಲಿನಿ ಬೆಳೆಯೋದ್ರಿಂದ ಅದು 70% ನಾವು ರೋಗ ತಡೆಯುವಂತ ಶಕ್ತಿಯನ್ನು ಹೊಂದ್ಕೊಂಡಿದೆ, ಅಂದ್ರೆ ರೆಸ್ಟೆಂಟ್ ವೆರೈಟಿ ಅಂತ ನಾವು ಅದನ್ನು ಹೇಳಬಹುದು. ಇದು ಮನೆ ಹಂಗಾಮಿ ರೋಗವನ್ನು ತಡೆಕೊಳ್ಳುವಂತ ಶಕ್ತಿ ಇದು ಹೊಂದ್ಕೊಂಡಿದೆ. ಅದನ್ನ ನಾವು ಸದ್ಯಕ್ಕೆ ನಾವು ಕರ್ನಾಟಕದಲ್ಲಿ ಈ 2 ತಳಿಯನ್ನಷ್ಟು ನಾವು ಹಿಂಗಾರು ಹಂಗಾಮಿನಲ್ಲಿ ಬೆಳೆಯೋಕೆ ಸೂಕ್ತವಾಗಿದೆ, ಕುಫ್ರಿ ಜ್ಯೋತಿ ಮತ್ತೆ ಕುಫ್ರಿ ಹಿಮಾಲಿನಿ. ಕೀಟಗಳನ್ನ ನಾವು ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ಈ ಹಳದಿ ಅಂಟುಬಲೆ ಅನ್ನುವಂಥದ್ದು ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದು, ಮತ್ತು ಪರಿಸರ ಪ್ರಿಯ ವಿಧಾನದಲ್ಲಿ ಕೀಟಗಳನ್ನ ಇಲ್ಲಿ ನಾವು ಅದನ್ನ ನಿರ್ವಹಣೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಹಳದಿ ಅಂಟುಬಲೆಗಳನ್ನ ಸಾಮಾನ್ಯವಾಗಿ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನ ಮಾಡಬೇಕು, ಅದನ್ನ ಮಾಡತಕ್ಕಂಥದ್ದು ಮತ್ತೆ ಅದನ್ನ ಬಳಕೆ ಮಾಡತಕ್ಕಂಥದ್ದು ಹೇಗೆ? ಈ ಮುಖ್ಯವಾಗಿ ನಾವೇನು ನಾವು ನೈಸರ್ಗಿಕವಾಗಿ ನಾವು ಕೀಟ ಹತೋಟಿ ಮಾಡಬಹುದು ಅಂತೇಳಿ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಮೊದಲನೇದಾಗಿ ನಾವು ಹಳದಿ ಅಂಟುಬಲೆ ಅಂತ ಹೇಳ್ತೀವಿ. ಇದನ್ನ ನಾವು ಮೊದಲು ಬಿಳಿ ನೋಣ ಅಥವಾ ಸಸ್ಯ ಏನು ಹತೋಟಿ ಮಾಡಲಿಕ್ಕೆ ನಾವು ಉಪಯೋಗ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ಥ್ರಿಪ್ಸ್ ನುಸಿ ನಾವು ಹತೋಟಿ ಮಾಡಲಿಕ್ಕೆ ನಾವು ನೀಲಿ ಅಂಟುಬಲೆಯನ್ನ ಉಪಯೋಗ ಮಾಡಬೇಕಾಗಿದೆ. ಹಳದಿ ಬಲೆ ಅಥವಾ ನೀಲಿ ಬಲೆ ಅದನ್ನ ನಾವು 1 ಎಕರೆಗೆ ಕನಿಷ್ಠ ಅಂದ್ರೆ ನಾವು 10 ಬಲೆಗಳನ್ನ ನಾವು ಹಾಕ್ಬೇಕಾಗುತ್ತೆ. ಅಂದ್ರೆ ಅದನ್ನ ನಾವು ಹಾಕ್ಬೇಕಾದ್ರೆ ಅದು ಬಲೆ ಏನಿದೆ ಅಂಟು ಬಲೆ ಅಂದ್ರೆ ಅದು ಶೀಟ್ ಬರುತ್ತೆ, ಒಂದು ಪೇಪರ್ ಟೈಪ್ ಬರುತ್ತೆ A4 ಸೈಜ್. ಅದನ್ನ ನಾವು ಬೆಳೆ ಏನೋ ಎತ್ತರ ಇರುತ್ತೆ ಆ ಎತ್ತರ ಕರೆಕ್ಟ್ ಆಗಿ ನಾವು ಇಡಬೇಕು. ಬೆಳೆ ಏನಿರುತ್ತೆ ಅದೇ ಎತ್ತರಕ್ಕೆ ಇಟ್ಟರೆ ನಾವು ಏನು ಹೊಲದಲ್ಲಿ ಏನು ಕೀಟಗಳು ಓಡಾಡ್ತಿರ್ತಾವಲ್ಲ ಅವೆಲ್ಲ ಬಂದು ಅಂಟ್ಕೊಳ್ತಾವೆ. ಒಂದ್ಸಲ ಅಂಟ್ಕೊಂಡ್ರೆ ಏನಾಗುತ್ತೆ ಮತ್ತೆ ಅದನ್ನ ಬಿಡಿಸ್ಕೊಳಕಾಗಲ್ಲ, ಅಲ್ಲೇ ಸತ್ತೋಗುತ್ತೆ. ಕೀಟನಾಶಕಗಳ ಅಂಗಡಿಗಳನ್ನ ಇವು ಸಿಗ್ತವೆ ಅಥವಾ ರೈತರು ಏನ್ ಮಾಡಬಹುದು ತಾವೇ ಸಹ ನಾವು ತಯಾರಿಸಬಹುದು. ಹೇಗೆ ಅಂದ್ರೆ ನಾವು ಮನೆಯಲ್ಲಿರುವಂತಹ ಪೇಪರ್ ನಾವು ಅದನ್ನ ಹಳದಿ ಬಣ್ಣದಲ್ಲಿ ಅದ್ಬೇಕು, ಅದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಅದನ್ನ ಯಾವುದೇ ಒಂದು ಎಣ್ಣೆ ಮುಳುಗಿಸ್ಬಿಟ್ಟು ಅದನ್ನ ನಾವು ಒಂದು ಕಡ್ಡಿಗೆ ಹಾಕಿ ನಾವು ಹೊಲದಲ್ಲಿ ಅಲ್ಲಲ್ಲಲ್ಲಿ 10 ಕಡೆ ಹಾಕಿದ್ರೆ ನಾವು ಈ ಬಿಳಿ ನೊಣ ಮತ್ತೆ ಸಸ್ಯವನ್ನು ನಾವು ಹತೋಟಿ ಮಾಡಬಹುದು. ಅದೇ ರೀತಿ ನಾವು ನೀಲಿ ಅಂಟುಬಲೆ ಇಂದ ನಾವು ಟ್ರಿಪ್ಸ್ ನಾವು 50% ನಾವು ಹತೋಟಿನ ಮಾಡಬಹುದಾಗಿದೆ. ನೀಲಿ ಅಂಟುಬಲೆಯನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆಯನ್ನು ಮಾಡಬಹುದು? ಅದನ್ನು ಸಹ ನಾವು ಹಳದಿ ಅಂಟುಬಲೆ ಇದ್ದಂಗೆ ನಾವು 1 ಎಕರೆಗೆ ಮಿನಿಮಮ್ ಕನಿಷ್ಠ ಅಂದ್ರೆ 10 ಹಾಕಬಹುದು. 10 ಹಾಕಂದ್ರೆ 10 ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಆಗಲ್ಲ, ಕನಿಷ್ಠ ಅಂದ್ರೆ 10 1 ಎಕರೆಗೆ ಹಾಕೋದ್ರಿಂದ ನಾವು ಈ ಥ್ರಿಪ್ಸ್ ನುಸಿ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಹಿಂಗಾರು ಹಂಗಾಮಿನ ಆಲೂಗಡ್ಡೆ ಬೆಳೆಗಾರರಿಗೆ ತಾವು ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಹಾಸನ ರೈತರಿಗೆ ಏನಂತ ಹೇಳಿದ್ರೆ ಹಿಂಗ ಅಂಗಾರಿನಲ್ಲಿ ನಾವು ಏನು ಆಲೂಗಡ್ಡೆ ಬೆಳೆಯಬೇಕಂದ್ರೆ 15 ನವೆಂಬರ್ ಒಳಗಡೆ ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ತಡವಾಗಿ ಬೆಳೆ ಆದ್ರೆ ಏನಾಗುತ್ತೆ ಅದು ಜನವರಿವರೆಗೂ ಹೋಗುತ್ತೆ. ಜನವರಿಯಲ್ಲಿ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ ಮಣ್ಣಿನ ಉಷ್ಣಾಂಶ 15-20 ಡಿಗ್ರಿಯಿಂದ ಜಾಸ್ತಿ ಆದ್ರೆ ಆ ಗಡ್ಡೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಆದ್ರಿಂದ ನಾವು 15 ನವೆಂಬರ್ ಒಳಗಡೆ ನಾವು ಹಿಂಗ ಅಂಗಾರ ಮೇಲೆ, ಮತ್ತೆ ಇನ್ನೊಂದು ರೈತರು ಯಾರು ನೀರಾವರಿ ಸೌಲಭ್ಯ ಇರೋರಷ್ಟು ನಾವು ಹಿಂಗ ಅಂಗಾರ ಮೇಲೆ ನಾವು ಈ ಆಲೂಗಡ್ಡೆ ಬೆಳೆಯಬಹುದು. ಮುಖ್ಯವಾಗಿ ರೋಗ ತಡ್ಕೊಳ್ಳುವಂತಹ ಈ ಕುಫ್ರಿ ಹಿಮಾಲಯದಿಂದ ಬೆಳೆದ್ರೆ ನಾವು ಈ ರೋಗ ಬಾಧೆಯನ್ನು ಕಡಿಮೆ ಮಾಡಬಹುದು. ಮತ್ತೆ ಇನ್ನೊಂದು ಏನಂದ್ರೆ ರೈತರು ರೋಗ ಬರೋದ್ರಿಂದ ಮೊದಲು ನಾವು ಮುಂಜಾಗ್ರತೆ ಕ್ರಮವಾಗಿ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಸಿಂಪಡಣೆ ಮಾಡೋದ್ರಿಂದ ನಾವು ಈ ಹಿಂಗ ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯನ್ನು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನನ್ನ ದೂರವಾಣಿ ಸಂಖ್ಯೆಯಿಂದ ನೀವು ಭೇಟಿ ಮಾಡಬಹುದು. ಆ ದೂರವಾಣಿ ಸಂಖ್ಯೆ ಅಂದ್ರೆ 8971383036.